ಮುಂದಿನ ವಾರ್ತಾ ಪ್ರಸಾರ 7:35. ಮೂರು ತಿಂಗಳಲ್ಲಿ ಹಣ ಡಬಲ್, ವಾಹ್! ಫಾಸ್ಟ್ ಮತ್ತೆ ಹೈ ರಿಟರ್ನ್ಸ್ ಕೂಡ. ಎಂತ ಸ್ಕೀಮ್ ಅದು? ನಿನ್ನೆ ಇರ್ಲಿಲ್ಲ, ನಾಳೆ ತನಕ ಇರೋದು ಇಲ್ಲ. ನೀನ್ ಯಾವತ್ತಾದ್ರೂ 5 ಓವರ್ನಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ಯಾ? ಇಂಥ ಸ್ಕೀಮ್ ನ ದುರಾಸೆಗೆ ಬಿದ್ದು ಮೋಸ ಹೋಗ್ಬಹುದು. RBI ಹೇಳ್ತಿದೆ, ನಿಮ್ಮ ಹಣ ಸುರಕ್ಷಿತವಾಗಿಡಿ, ಜಾಣತನದಿಂದ ಹೂಡಿಕೆ ಮಾಡಿ. ಹೆಚ್ಚು ರಿಟರ್ನ್ಸ್ ನ ಹಿಂದೆ ಓಡಿದ್ರೆ ರಿಸ್ಕ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಮತ್ತೆ ಫಾಸ್ಟ್ ರಿಟರ್ನ್ಸ್ ನಿಂದ ಬಚಾವಾಗಿ, ಫಾಸ್ಟ್ ಬೌಲಿಂಗ್ ನಿಂದ್ಲು. RBI ಹೇಳುತ್ತಿದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಕೆಂಚನಹಳ್ಳಿಯ ಪ್ರಗತಿಪರ ಕೃಷಿಕ ಪಾಪಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಕೆಂಚನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಪಾಪಣ್ಣ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪಾಪಣ್ಣ ಅವರಿಗೆ. ಧನ್ಯವಾದ. ಪಾಪಣ್ಣ ಅವರೇ, ಎಷ್ಟು ವಯಸ್ಸು ನಿಮಗೆ? ನಮಗೆ 65. 65 ವರ್ಷ ಆಯ್ತು. ಏನು ಓದಿದ್ರಿ ನೀವು? ನಮ್ಗೆ ವಿದ್ಯಾಭ್ಯಾಸ ಇಲ್ಲ. ಯಾಕೆ ಓದೇ ಇಲ್ಲ? ನಾವು ಸ್ಕೂಲ್ ಹೋಗ್ಲಿಲ್ವಾ? ಇಲ್ಲ. ಹೋಗ್ಬಾರ್ದು ಅಂತ ಅಥವಾ ಕಳಿಸ್ಲಿಲ್ವಾ? ಇಲ್ಲ, ಆಗೆಲ್ಲ ನಾವು ಜನಸಂಖ್ಯೆ ಜಾಸ್ತಿ, ನಾವೇ ಓದ್ನಲ್ಲ, ನಾವು ಕಳಿಸ್ನಲ್ಲ. ನಾವು ಮಕ್ಕಳು ಓದಿಸ್ತು, ನಾವು ಓದಿಲ್ಲ. ನೀವು ಓದ್ಲೇ ಇಲ್ಲ? ಎಷ್ಟು ಜಮೀನ ಇದೆ ನಿಮ್ಗೆ? ನಮ್ಗೊಂದು 8 ಎಕರೆ ಜಾಗ. 8 ಎಕರೆ ಐತೆ. 8 ಎಕರೆಲ್ಲಿ ಏನೇನ್ ಬೆಳಿತೀರಿ? ಅದೇ ಅಡಿಕೆ, ತೆಂಗು, ಶುಂಠಿ, ಮೆಣಸಿನ ಗಿಡ, ಈ ತರ ಬೆಳೈತಿ. ಮೊದ್ಲು ಹಿಂದೆಲ್ಲ ಏನ್ ಬೆಳೀತಿದ್ರಿ ತೋಟ ಮಾಡೋದಕ್ಕಿಂತ ಮೊದ್ಲು? ಮೊದ್ಲೆಲ್ಲ ಜೋಳ, ಆಲೂಗಡ್ಡೆ ಬೆಳೆಯುವು. ಆಲೂಗಡ್ಡೆ ವರ್ಷ ವರ್ಷ ಬೆಳೀತಿದ್ರ? ಹಿಂದೆ ಆಗ ಬೆಳೆಯುವು, ಈಗೊಂದು 5 ವರ್ಷದಿಂದ ಬಿಟ್ಟು. ಯಾಕೆ ಬಿಟ್ರಿ? ಅದು ಬೆಳೆ ಬರಲ್ಲ ಈಗ, ರೋಗ ಬರುತ್ತೆ, ಕರ್ಕಲ್ ರೋಗ, ಹಾಗಾಗಿ ಬಿಟ್ಟಿದ್ವಿ. ಎಷ್ಟು ಎಕರೆಗೆ ಹಾಕ್ತಾ ಇದ್ರಿ? ಎಷ್ಟು ಕ್ವಿಂಟಲ್ ಹಾಕ್ತಾ ಇದ್ರಿ? ಆಲೂಗಡ್ಡೆ ಒಂದು 10 ಕ್ವಿಂಟಲ್ ಹಾಕುವು, 1 ಎಕರೆ 2 ಎಕರೆಗೆ ಹಾಕುವು, ಬೇರೆ ಬೆಳೆ ಜಾಸ್ತಿ ಮಾಡುವು. ಅದು ಜಾಸ್ತಿ ಮಾಡಕ್ಕೋದ್ರೆ ರೇಟ್ ಜಾಸ್ತಿ, ಹಂಗಾಗಿ ಕಡಿಮೆ ಮಾಡುವು. ಆಲೂಗಡ್ಡೆ ಒಳ್ಳೆ ಲಾಭದಾಯಕವಾದ ಬೆಳೆ ಅಲ್ವಾ? ಬೆಳೆ ಟೈಮಲ್ಲಿ ಬೆಳೆ ಸಿಕ್ಕುತ್ತೆ, ರೇಟ್ ಆಗುತ್ತೆ. ಟೈಮಲ್ಲಿ ರೇಟ್ ಇರಲ್ಲ, ಆಗ ಹೋಗೋದ. ಮತ್ತೆ ಬೇಗ ಬರುತ್ತಲ್ವಾ? 3 ತಿಂಗಳಿಗೆ ಬರುತ್ತೆ. 3 ತಿಂಗಳು ಬೆಳೆ ಏನ್ ತೊಂದ್ರೆ ಇಲ್ಲ, ಬರುತ್ತೆ. ನಿಮ್ ತಂದೆಯವ್ರು ಏನ್ ವೃತ್ತಿ ಮಾಡ್ತಿದ್ರು? ಅವರು ವ್ಯವಸಾಯ. ನಮ್ ತಂದೆ ನೀವೇನ್ ಜಮೀನ್ ಮಾಡ್ತಿದ್ರು? ಅದೇ ಜಮೀನ್ ಮಾಡ್ತಾ ಇದ್ರು. ಅವ್ರ ಕಾಲಕ್ಕೆಲ್ಲ ಏನ್ ಬೆಳೀತಾ ಇದ್ರು? ಅವ್ರ ಕಾಲದಲ್ಲೆಲ್ಲ ಗದ್ದೆ ಬೆಳೆ ಜಾಸ್ತಿ ಬೆಳೆಯರು, ಇವ್ಯಾವನು ಬೆಳಿತಿರಲ್ಲ. ಜೋಳ, ಗದ್ದೆ ಬೆಳೆ ಜಾಸ್ತಿ, ಈ ಶುಂಠಿ ಇವ್ಯಾವನು ಬೆಳಿತಿರಲ್ಲ. ಆಗ ಗದ್ದೆ ಜಾಸ್ತಿ, ಭತ್ತ ಬೆಳೆಯೋದು. ಎಷ್ಟೆಕರೆ ಗದ್ದೆ ಇತ್ತು ಆಗ? ನಾವು ಒಟ್ಟಿಗಿದ್ದಾಗೆಲ್ಲ 1-30 ಎಕರೆ ಜಾಗ, ಗದ್ದೆ ಹೊಲ ಎಲ್ಲ ನಮ್ ತಂದೆಯವ್ರ ಕಾಲದಲ್ಲಿ. ಈಗೆಲ್ಲ ಮಕ್ಕಳು ನಾವೆಲ್ಲ ಡಿವೈಡ್ ಆಯ್ತಿ, ಈಗೆಲ್ಲ ನಮ್ಗೆ ಹಂಚಿಕೊಟ್ಟವ್ರೆ ಕಡಿಮೆ. ಈಗ ನಾವು ಸ್ವಂತ ಮಾಡ್ಕೊಂಡು ಅಷ್ಟು ಅಷ್ಟು ಮಾಡ್ಕೊಂಡಿ. ಗದ್ದೆ ಬೆಳೆಯಕ್ಕೆ ನೀರಾವರಿ ಸೌಲಭ್ಯ ಎಲ್ಲ ಹೆಂಗಾಯ್ತಿತ್ತು? ಕೆರೆ ಬಯಲು, ಆಗ ಮಳೆ ನೀರು ಕೆರೆ ಬಯಲೆಲ್ಲ ಬೆಳೆಯುತ್ತಿದ್ದು. ಈಗ ಈಚೀಚೆಗೆ ಎಲ್ಲ ಬೋರು ಹಾಕ್ಸ್ಕೊಂಡು ಬೆಳೆ ಮಾಡ್ತಿದ್ವಿ. ಹಿಂದೆಲ್ಲ ಮಳೆ ಚೆನ್ನಾಗಾಯ್ತಲ್ವಾ? ಹಿಂದೆ ಬಾರಿ ಮಳೆ ಆಗದು, ಈಗ ಮಳೆ ಕಡಿಮೆ. ಹಿಂದೆ 3 ತಿಂಗಳು ಬಿಡ್ತರ್ನೇ ಇಲ್ಲ, ಆಗ ಒಳ್ಳೆ ಗದ್ದೆ ಬೆಳೆ ಬಾರಿ ಚೆನ್ನಾಗಿ ಬರೋದು. ಅವಾಗೆಲ್ಲ ಯಾವ ತಳಿ ಭತ್ತ ಬೆಳೀತಾ ಇದ್ರಿ? ಆಗೆಲ್ಲ ಕ್ಯಾಸರಿ, ಕೆಂಬತ್ತಿ ಅಂತ ಬರೋದು, ಚಿಪಿಗಿನ ಭತ್ತ, ಬಿಳಕ್ಕಿ, ಆಲೂರು ಸಣ್ಣ ಅಂತ ಬರೋದು, ಅದೆಲ್ಲ ಬೆಳೆಯುವು. ಏನಾದ್ರೂ ವಿಶೇಷಗಳಿಲ್ವಾ? ಅದೆಲ್ಲ ಈಗ ಬೆಳೆ ಅದು ಇಲಾಖೆ ಇಲ್ಲ, ಈಗೆಲ್ಲ ನಂಬರ್ ಭತ್ತಗಳು ಬರಲಾಗಿ ಆ ಬೆಳೆ ಭತ್ತ ಇಲ್ಲ, ಈಗ ನಂಬರ್ ಭತ್ತ ಬೆಳೆಯೋದು. ಈಗ ಕೇಸರಿ ಅಂತ ಹೇಳಿದ್ರಿ, ಏನಾದ್ರ ವಿಶೇಷ ಏನು ಕೇಸರಿ? ಅದೆಲ್ಲ ಪುರಿಗೆ ಹೋಗೋದು, ಕುಸ್ಲಿಗೆ ಹೋಗೋದು, ಕೇರಳ ಎಲ್ಲ ಕುಸ್ಲಿಗೆ ಹೋಗ್ತಿ, ಅದು ಒಳ್ಳೆ ರೇಟ್ ಇತ್ತು ಆಗ. ಈಗೇನು ಅದು ಯಾರು ಬೆಳೆಯೋನು ಇಲ್ಲ, ರೇಟು ಇಲ್ಲ, ಹಂಗಾಗಿ ನಂಬರ್ ಭತ್ತ ಸಖತ್ ಬೆಳೆದು. ಈಗ ಚಿಪ್ಗ ಅಂತ ಹೇಳಿದ್ರಿ, ಅದ್ರದ್ದು ಏನು ವಿಶೇಷ? ಅದು ಪುರಿ ಹೋಗೋದು, ಅದು ಪುರಿಗೆ ಕುಸ್ಲಿಗೆಲ್ಲ ಹೋಗ್ತಿ, ಅದು ಭಾರಿ ಚೆನ್ನಾಗಿರುತ್ತೆ, ತಂಪು ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಅದೆಲ್ಲ ಸ್ವಲ್ಪ ದಪ್ಪ ಭತ್ತ ಅಲ್ವಾ? ದಪ್ಪ ಕಾಳು, ಆದ್ರೂ ಭಾರಿ ರುಚಿ ಇರುತ್ತೆ. ಈಗ ನಂಬರ್ ಭತ್ತದೇನು ರುಚಿ ಇರಲ್ಲ, ಸುಮ್ನೆ ಬೆಳೆಯೋದು ತಿನ್ನೋದು ಅಷ್ಟೇ. ಆಗ ಗೊಬ್ಬರ ಬರೀ ಕೊಟ್ಟಿಗೆ ಗೊಬ್ಬರ ಹಾಕೋದು, ಬೆಳೆ ಬೆಳೆಯೋದು. ಈಗ ಸೀಮೆ ಗೊಬ್ಬರ ಯಾರು ಹಾಕ್ತಾರಲ್ಲ, ಬರೀ ದನಿಂಗ್ ಗೊಬ್ಬರ ಹಾಕೋದು. ಆಗ ಈಗ ಆಲೂರು ಸಣ್ಣ ನೀವು ಬೆಳಿತಾ? ನಾವು ಬೆಳೆಯುವ ನೋಡಿದ್ರ ನೀವು ಬತ್ತವ ಹೆಂಗಿರ್ತಾ? ಸಣ್ಣಗೆ ಉದ್ದಕ್ಕಿರೋದು, ಅಕ್ಕಿ ಭಾರಿ ರುಚಿ ಬರೋದು, ಬೆಳೆನು ಸಖತ್ ಬರೋದು, ನನ್ನ ಎದಿಮಟ್ಟ ಬರೋದು ಬೆಳೆ. ಈ ರಾಜಮುಡಿ ತರ ಬೆಳಿತಾ ಇತ್ತ? ರಾಜಮುಡಿ ತರನೇ ದೊಡ್ಡುಲ್ಲು, ಸಣ್ಣ ಭತ್ತ ದೊಡ್ಡುಲ್ಲು. ಈ ಚಿಪ್ಗೆ ಈ ರತ್ನ ಕಿಡಿ ಇವೆಲ್ಲ ಅದೇ ಬೆಳೆ ಬರೋದು. ಉದ್ದನೆ ಹುಲ್ಲ ಎಲ್ಲ ಉದ್ದವೇ, ಚಿಪ್ಗಿನ ಭತ್ತ ಅದು ಎಲ್ಲವ ಎದಿಮಟ್ಟ ಬರೋದು. ಈಗ ನಂಬರ್ ಭತ್ತ ಬರಲಾಗಿ ಹುಲ್ಲಿಗೆಲ್ಲ ರೇಟು, ಬೆಳೆ ಬೆಳೆಯಕ್ಕು ಸುಲಭ ಅಂತ ಮಾಡ್ಕೊಂಡ್ರು. ಈಗ ಇಂದು ಭತ್ತ ಯಾವ್ದು ಇಲ್ಲಕ್ಕೆ ಇಲ್ಲ, ಎಲ್ಲ ಹೋಗುತ್ತೆ. ಆಲೂರು ಸಣ್ಣ ರುಚಿ ಎಲ್ಲ ಹೆಂಗಿರ್ತ? ಅದು ಭಾರಿ ರುಚಿ ಆಗೋದು, ಆಗಿನ ಟೇಸ್ಟೇ ಬೇರೆ, ಈಗಿಂದೆ ಬೇರೆ. ಯಾವ್ದೊಂದು ತೊಂದ್ರೆ ಈಗ ಫುಡ್ಡಲ್ಲೇ ಬರೋದು ಮನ್ಸಿಗೆ, ಯಾವ್ದು ಬೆಳೆ ಸರಿಯಿಲ್ಲ, ಎಲ್ಲ ಈಗ ಸೀಮೆ ಗೊಬ್ಬರ ಔಷಧಿಲೇ ಬೆಳೆಯೋದು, ಹಂಗಾಗಿ ಮನುಷ್ಯರುಗಳಿಗೆ ಈಗ ಅದೇ ತೊಂದರೆ ಬಂದಿರೋದು. ಹಿಂದೆ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆಳೆವು, ಏನು ರೋಗವೇ ಇರ್ನಲ್ಲ, ಆಸ್ಪತ್ರೆಗಳು ಅನ್ನೋದೇ ಇರ್ನಲ್ಲ. ಈಗ ಎಲ್ಲಿ ಒಂಚೂರು ಅಥವಾ ಓದ್ತಾ ಇರದೆ ಆಸ್ಪತ್ರೆಗೆ. ಈ ಆಲೂರು ಸಣ್ಣ ಹೇಳಿದ್ರಲ್ಲ, ಏನಾಯ್ತು ಈಗ ಅದು? ಅದೀಗ ಬತ್ತನೇ ಇಲ್ಲ, ಯಾಕೆ ಅಂತ ಏನು ಆಯ್ತು ಅನ್ನೋದೇ ಗೊತ್ತಿಲ್ಲ. ಇಟ್ಕೊಳ್ಳೋದಲ್ವ ನಿಮ್ಮಂತಾರ? ನಾವೆಲ್ಲಿ, ನಮ್ ತಂದೆಯರ ಕಾಲದಲ್ಲಿ ಬೆಳೀತದ್ದು, ನಾವು ಬೆಳೆಯುವಾಗ ಅದ್ ಬೆಳಿತಾರಲ್ಲ, ನಮ್ ತಂದೆಯರ ಕಾಲದಲ್ಲಿ ಬೆಳೆಯುವ ನಾವು ಒಟ್ಟಿಗಿದ್ದಾಗ. ಈಗ ಎಲ್ಲ ನಾವು ಬೆಳೆಗೆ ಕಿಡಿದ್ಮೇಲೆ ಎಲ್ಲ ನಂಬರ್ ಭತ್ತಗಳೇ. ಯಾವ್ದೋ ಸಣ್ಣ ಅವೆಲ್ಲ ಬೆಳೆಯುವಾಗ ನೀವಿನ್ನು ಚಿಕ್ಕರ ಅನ್ಸುತ್ತೆ? ಇಲ್ಲ, ಹಂಗ ನಾವು ಆರಾಮ ಮಾಡುವು, ಆರಾಮ ಮಾಡ್ತಿದ್ರಿ. ಅದು ಭಾರಿ ಹೇಳ್ತಾರೆ, ಭಾರಿ ಒಳ್ಳೆ ಭತ್ತ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾರೆ. ಮತ್ತೆ ಆಲೂರ್ಗೆ ಅದೊಂದು ಕಲಶ ಇದ್ದಂಗೆ ಅಲ್ವಾ, ಇಲ್ಲಿ ಮಾತ್ರ ಬೆಳಿತಾ ಇತ್ತು ಅಂತ ಹೇಳಿ. ಹೆಸರುವಾಸಿಗೆ ಆಯ್ತು ಅದು, ಆಲೂರು ಸಣ್ಣ ಅಂದ್ರೆ ಹೆಸರುವಾಸಿಗೆ ಆಗಿತ್ತು ಅದು. ಇಳುವರಿನು ಚೆನ್ನಾಗಿ ಬರೋದಾ? ಬರೋದು, ರಾಜಮುಡಿಗಿಂತಲೂ ಇಳುವರಿ ಬರೋದು. ರಾಜಮುಡಿ ಕಡಿಮೆ ಇಳುವರಿ, ಅದು ಭಾರಿ ಚೆನ್ನಾಗಿ ಬತ್ತ ಬೀಳೋದು. ಇನ್ನೊಂದೆಂತದ ಬಿಳಿ ಅಕ್ಕಿ ಅಂತ ಹೇಳಿದ್ರಿ, ಅದೇಂಗಿರ್ತಾ ಇತ್ತು? ಅದು ದಪ್ಪ ಮಾತ್ರ ಇಳುವರಿ ಬೀಳೋದು, ಅದುವೆ ಪುರಿಗೆ ಹೇಳಿದ ಭತ್ತ ಅದು. ಈ ಬೇಲೂರ್ ಕಡೆಯವರೆಲ್ಲ ಬಂದು ಕೇರಳದವರೆಲ್ಲ ತಗೊಂಡೋಗರು ಭತ್ತನ, ಒಳ್ಳೆ ಇಳುವರಿ ಬರೋದಂತ ಅದು. ಪುರಿ ಜಾಸ್ತಿ ಬರೋದಂತೆ, ಪುರಿ ಜಾಸ್ತಿ, ಹಂಗಾಗಿ ಆ ಭತ್ತ ಎಲ್ಲಿ ಬಿಡ್ತಾರಲ್ಲ ತಗೊಂಡೋಗರು, ಹಂಗಾಗಿ ಆಗ ಅದು ಬೆಳೀತದ್ದು. ಈಗ ಅದೆಲ್ಲ ನಾ ಬಿಟ್ಟ ಮೇಲೆ ಈಗ ರೇಟೇ ಇಲ್ದಂಗ ಆಗೋತು, ಭತ್ತದಕ್ಕೂ ರೇಟ್ ಇಲ್ಲ, ಯಾವ್ದಕ್ಕೂ ರೇಟ್ ಇಲ್ಲ. ಈಗ ಒಂದ್ ಸ್ವಲ್ಪ ರಾಗಿಗೆ ರೇಟು ನಾವು ಬೆಳೆಯೋದಕ್ಕೆ, ರಾಗಿ ಒಳ್ಳೆ ರೇಟ್. ಈಗ ಒಂದ್ ವರ್ಷದಲ್ಲಿ ಎರಡ್ ಮೂರ್ ತರದ ಭತ್ತ ಹಾಕ್ತಿದ್ರ ಇಲ್ಲ ಒಂದೇ ತರದ ಹಾಕ್ತಿದ್ರ ಹೆಂಗೆ? ಎರಡ್ ಮೂರ್ ತರ ಮಾಡುವು, ಯಾಕೆಂದ್ರೆ ಒಂದು ಮಾರಾಟಕ್ಕೆ, ಒಂದು ನಮ್ ಜೀವನಕ್ಕೆ, ಹಂಗಾಗಿ ಎರಡ್ ಮೂರ್ ತರ ಮಾಡೋದು. ಈ ದಪ್ಪದೆಲ್ಲ ರೇಟ್ ಹೋಗೋದು, ಒಳ್ಳೆ ರೇಟ್ ಸಿಕ್ಕೋದು. ಈ ಸಣ್ಣದಕ್ಕೆ ರೇಟ್ ಇರಂತಾರಲ್ಲ, ಅದು ಮನೆಗೆ ಉಪಯೋಗಿಸುವು ಊಟಕ್ಕೆ, ಹಂಗಾಗಿ ಎರಡ್ ಮೂರ್ ತರ ಮಾಡುವು. ಆಮೇಲೆ ಯಾವ್ದಾದ್ರು ಒಂದು ತಳಿ ಫೇಲೂರ್ ಆಗೋದು ಆತರದ್ದೆಲ್ಲ ಆಯ್ತಾ ಇತ್ತ? ಫೇಲೂರ್ ಆಗೋ ಅವು ಮತ್ತೆ ಮಾಡ್ತಾರಲ್ಲ ಬಿಡ್ಬು, ಇಳುವರಿ ಬರ್ನಲ್ಲ, ಬೆಳೆ ರೋಗ ಬರುತ್ತಲ್ಲ, ಬೆಂಕಿ ರೋಗ, ಕೊಳವೆ ರೋಗ ಬರುತ್ತಲ್ಲ, ಆ ತರದ್ದೆಲ್ಲ ಬಿಡುವು, ಮತ್ ಬೇರೆ ಎಕ್ಸ್ಟ್ರಾ ಮಾಡೋದು. ಹಂಗ್ ಮಾಡಿ ಮಾಡಿ ಇಂದ್ಲು ಭತ್ತ ಹೋಯ್ತು, ಈಗ ಹೊಸ ತಳಿ ಬಂತು. ಈಗ ನೀವು ಒಂದಷ್ಟು ಭತ್ತ ಬೆಳ್ಕತ್ತೀನಿ ಅಂತ ಅಂದ್ರಲ್ಲ, ಯಾವ್ಯಾವ ತಳಿ ಭತ್ತ ಬೆಳ್ಕತ್ತೀರಿ? ನಾವು ಆರ್ ಎನ್ ಆರ್, ಆಮೇಲೆ ತನು ಭತ್ತ, ಇವು ಎರಡು ಬೆಳ್ಕತ್ತೀವಿ. ಒಂದ್ ವರ್ಷ ಅದ ಹಾಕಿದ್ರೆ ಇನ್ನೊಂದ್ ವರ್ಷ ಇನ್ನೊಂದ್ ಹಾಕ್ತೀರಾ? ರಾಜಮುಡಿ ಮಾಡ್ತೀವಿ ಒಂದೊಂದ್ ವರ್ಷ, ಒಂದೊಂದ್ ವರ್ಷ ಆರ್ ಎನ್ ಆರ್, 1001 ಇಂಥವೆಲ್ಲ ಯಾವ್ದು ಇಳುವರಿ ಬಿತ್ತೆ ಅಂತಾರೆ ಅದ ಮಾಡ್ಕೇತೀವಿ, ವರ್ಷಕ್ಕೊಂದೊಂದರ ಬೇರೆ ಬೇರೆ ಮಾಡ್ಕೇತೀವಿ. ಎಷ್ಟು ಎಕರೆಲ್ ಬೆಳಿತಾರೆ ಈಗ ಭತ್ತವ? ಭತ್ತವು ಒಂದ್ 2 ಎಕರೆ ಬೆಳ್ಕೈತೀವಿ. ಎರಡು ಎಕರೆ ಬೆಳ್ಕತ್ತೀರಿ ಜೂನ್ ಪೂರ್ತಿಗೆ, ಇನ್ ಬಾಕಿ ಇದೆಲ್ಲ ಹೊಲದ ಬೆಳೆ ಮಾಡ್ತೀವಿ. ಅವಕ್ಕೂ ಈಗೆಲ್ಲ ಗದ್ದಿಗೆಲ್ಲ ಜೋಳ ಮಾಡ್ತಾರೆ, ಗದ್ದೆ ಖರ್ಚು ಜಾಸ್ತಿ, ಆಳ ಸಿಕ್ಕಲ್ಲ, ಇನ್ ಮನೆಯವ್ರು ಮಾಡಕ್ಕಾಗಲ್ಲ. ಏನು ಒಬ್ರು ಇಬ್ರು ಆದ್ರೆ ಮಾಡಬಹುದು, ಅದು 4-5 ಜನವರ ಬೇಕು ಗದ್ದೆ ಬೆಳೆ ಮಾಡಕ್ಕೆ. ಭತ್ತ ಮನೆಗೆ ಮಾತ್ರ ಬಳಕೆ ಮಾಡ್ಕೋತೀರೋ ಇಲ್ಲ ಮಾರಾಟ ಮಾಡ್ತೀರಾ? ಇಲ್ಲ ಮಾರಾಟನೂ ಮಾಡ್ತೀವಿ, ಮನೆಗೆ ಇಟ್ಕೇತೀವಿ. ಮನೆಗೆ ಇಷ್ಟು ಬೇಕಾಯ್ತದೆ ಅಂತ ಒಂದು ಅಂದಾಜಿರುತ್ತೆ, ಒಂದ್ 10-12 ಕ್ವಿಂಟಲ್ ಮನೆಗೆ ಇಟ್ಕೊಂಡ್ರೆ ನಮ್ಗೆ ಆಗುತ್ತೆ. ಜನಸಂಖ್ಯೆ ಮೇಲೆ ಅದು ಹೋಗುತ್ತೆ, ಜನ ಜಾಸ್ತಿ ಇದ್ರೆ ಜಾಸ್ತಿನೇ ಇಟ್ಬೇಕು, ಕಡಿಮೆ ಇದ್ರೆ ಕಡಿಮೆ ಇಟ್ಬೇಕು. ನೀವೆಷ್ಟು ಜನ ಇದ್ರಿ ಮನೇಲಿ? ನಾವು ಒಟ್ಟಿಗೆ 7 ಜನ. 7 ಜನ? ನೀವು ನಿಮ್ಮ ಮನೆಯವರು? ನಮ್ಮ ಮಕ್ಕಳು ಇಬ್ರು, ಸೊಸೆಯರಿಬ್ರು, ನಮ್ಮ ಮೊಮ್ಮಕ್ಕಳು ಇಬ್ರು ಇದ್ದಾರೆ. ನೀವು ನಿಮ್ಮ ಮನೆಯವರು ಇದ್ರಿ? ನಿಮ್ಗೆ ಒಂದು 2 ಎಕರೆನಲ್ಲಿ ಬೆಳ್ಕೊಂಡ್ರೆ ಒಂದು 10-12 ಕ್ವಿಂಟಲ್ ಸಾಕಾಗುತ್ತೆ. ಆಗುತ್ತೆ. ಉಳಿದದ್ದೆಲ್ಲ ಅದನ್ನ ಮಾರಾಟ ಮಾಡ್ಬಿಡ್ತೀವಿ. ಮಾರಾಟ ಮಾಡ್ತೀವಿ. ಯಾವ ಟೈಮಲ್ಲಿ ಮಾರಾಟ ಮಾಡ್ತೀರಿ? ಮಾರಾಟ ಮತ್ತೆ ನೆಕ್ಸ್ಟಿನ ಬೆಳೆ ಬರೋವರೆಗೂ ನೋಡ್ತೀವಿ, ಬೆಳೆ ಬರತ್ತಿಲ್ ನೋಡ್ಬಿಟ್ಟು ಮಾರಾಟ ಮಾಡ್ತೀವಿ. ಅದ್ ಹೆಂಗ್ ಬರ್ತದ ನೋಡ್ಕೊಂಡು, ಎಷ್ಟಾಯ್ತದ ನೋಡ್ಕೊಂಡು ಆಮೇಲೆ ಇದ್ ಮಾರೋದು. ನಾಟಿ ಮಾಡಿ ನೋಡ್ತೀವಿ ಬೆಳೆ ಯಾವ ತರ ಬರುತ್ತೆ ಅಂತ. ಅದು ಏನಾರು ಬಂದು ನಮ್ ಜೀವನ ಸ್ಥಿತಿ ಆಗದಾದ್ರೆ ಮಾರೋದು, ಇಲ್ದವ್ರು ಇದು ಮಾರಲ್ಲ. ಮತ್ತೆ ನೆಕ್ಸ್ಟ್ ಬೇಕಲ್ಲ, ಹಂಗಾಗಿ ಸ್ಟಾಕ್ ಇಟ್ಟಿರ್ತೀವಿ. ಈಗ ನಾಟಿ ಮಾಡಕ್ಕೆ, ಕುಯ್ಯಕ್ಕೆ, ಕಳೆ ತೆಗಿಯಕ್ಕೆ ಇದಕ್ಕೆಲ್ಲ ಒಳ್ಳೆ ಜನ ಸಿಗ್ತಾರ? ಸಿಗ್ತಾರೆ, ನಾವು ಮನೆಯವ್ರು ಮಾಡ್ತೀವಿ ಜಾಸ್ತಿ, ಜಾಸ್ತಿ ಆಳು ಕರ್ಕೊಳಲ್ಲ. ಅದೇ ನಮ್ಗೆ ಹಂಗ ಮಾಡಕ್ ಅನುಕೂಲ ಆಗುತ್ತೆ ಅಷ್ಟು ಮಾಡ್ಕೇತೀವಿ. ಆಳ ಕಟ್ಕೊಂಡ್ ಮಾಡಕ್ ಹೋದ್ರೆ ಅದು ಬೆಳೆ ಮಾಡಕ್ಕಾಗಲ್ಲ, ಹಂಗಾಗ್ತಿ. ಜಾಸ್ತಿ ಜನ ಆಳಿನ ಕರೆಯಕ್ಕಲ್ಲ? ಕರೆಯಕ್ಕಲ್ಲ. ನಾಟಿ ಟೈಮಲ್ಲಿ ಕರ್ಕತ್ತೀರ? ನಾಟಿ ಟೈಮಲ್ಲಿ ಕುಯ್ಯುವಾಗ ಒಕ್ಕುವಾಗ ಆ ಟೈಮಲ್ಲಿ ಆಳ ಬೇಕೇ ಬೇಕು. ಕಳೆ ನೀವೇ ಮನೆಯವರೇ ಮಾಡ್ಕೋತೀರಿ? ಕಳೆ ಮಾಡೋದು ಎಲ್ಲ ಮಾಡ್ಕೇತೀವಿ ನಾವೇ. ಹಂಗಾಗಿ ಸ್ವಲ್ಪ ನಿಮ್ಗೆ ಅನುಕೂಲ ಅಂತ ಅನಿಸ್ತಾ ಇತ್ತು. ಅನುಕೂಲ ನಾಟಿ ಮಾಡಕ್ಕೆ ಕುಯ್ಯಕ್ಕೆಲ್ಲ ಮಿಷನ್ ಬಂದವಂತಲ್ಲ, ನೀವ್ಯಾಕೆ ಬಳಸ್ತಿಲ್ಲ ಅವ? ಮಿಷಿನ್ ಬಂದ್ರು ಅವಕ್ಕೆಲ್ಲ ಯಾವ ಅಂಶ ಇರಬಾರ್ದು, ತಲೆಸೆಗ್ ಈ ಮಿಷಿನ್ ಎಲ್ಲ ಓಡಾಡಂಗಿದ್ರೆ ಕುಯ್ಬಹುದು. ಕುಯ್ಬಹುದು, ಹೋಗಕ್ ರಸ್ತೆ ಇರ್ಬೇಕು. ಈ ಮಕ್ಕಿ ಗದ್ದೆ ಹಳಗದ್ದೆ ಆದ್ರೆ ಕಷ್ಟ. ಹೌದು, ಮಕ್ಕಿ ಗದ್ದೆಗಳಾದ್ರೆ 6 ವರ್ಷ ಇದ್ರೆ ಕುಯ್ಸ್ಬಹುದು ಮಿಷಿನ್ ಅಲ್ಲಿ, ತಜ್ಞಿನ ಗದ್ದೆಗಳಾದ್ರೆ ಹಾಕಲ್ಲ. ಹಂಗಾಗಿ ನೀವೀಗ ಜನಕ್ಕೆಲ್ಲ ಕುಯ್ಸ್ತೀರಿ, ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದಲ್ವಾ? ಖರ್ಚು ಜಾಸ್ತಿ ಬರುತ್ತೆ, ಇನ್ನೇನು ಮಾಡಂಗಿಲ್ಲ, ಮಾಡ್ಲೇಬೇಕಲ್ಲ. ಈಗ ಒಂದ್ 2 ಎಕರೆ ನಾಟಿ ಮಾಡ್ಬೇಕು ಅಂದ್ರೆ ಎಷ್ಟು ಜನ ಬೇಕಾಯ್ತಾರ ನಾಟಿಗೆ? 15 ಜನವರ ಬೇಕು. 15 ಜನ ಬೇಕು? ಒಂದೇ ದಿವಸದಲ್ಲಿ ಸಸಿ ಕಿತ್ಬಿಟ್ಟು ಮಾಡ್ಬಿಡ್ತಾರ? ಮಾಡ್ತಾರೆ. ಆಗಲ್ಲ ಹಿಂದೆ 8 ಜನ ಮಾಡೋರು, ಈಗ ಡಬಲ್ ಮಾಡ್ತಾರೆ. ಈಗ ಯಾರು ಹಂಗೆ ಮೈ ಮುರಿದ ಕೆಲಸ ಮಾಡೋರಿಲ್ಲ, ಆ ತರ ಆಗಿ ಡಬಲ್ ಕೆಲಸ ಮಾಡ್ತಾರೆ. ಏನ್ ಕೂಲಿ ಕೊಡ್ತಾರೋ ಇಲ್ಲ ಗುತ್ತಿಗೆ ತಗೋತಾರ? ಗುತ್ತಿಗೆ ಮಾಡೋರು ಮಾಡ್ತಾರೆ, ದಿನಗೂಲಿ ಮಾಡೋರು ಮಾಡ್ತಾರೆ. ಗುತ್ತಿಗೆ ಆದ್ರೆ ಎಷ್ಟು ಜನಕ್ಕೆ ತಗೋತಾರೆ, ಎಷ್ಟು ಜನ ಬರ್ತಾರೆ? ಎಕರೆಗೆ ಅದೇ 15 ಜನ ಕೇಳ್ತಾರೆ. ಎಕರೆಗೆ 15 ಜನ? ಹಂಗೆ ನಾವು ದಿನ ಕರ್ಕೊಂಡು ಮಾಡೋದಾದ್ರೆ ಒಂದು 10-12 ಜನ ಮಾಡ್ಬೋದು. ಈಗ 15 ಜನ ಗುತ್ತಿಗೆ ತಗೊಂಡ್ರೆ ಎಷ್ಟು ಜನ ಬಂದು ಮಾಡ್ತಾರೆ? ಮಾಡ್ತಾರೆ, ಒಂದು 8 ಜನ 10 ಜನದೊಳಗೆ ಮಾಡ್ಕೋತಾರೆ. ಓ, 8 ಜನ 10 ಜನದೊಳಗೆ ಮಾಡ್ತಾರೆ. ಒಂದ್ 5 ಆಳಿಂದು ಉಳಿಬೇಕು. ಅದೆಲ್ಲ ಹಂಚ್ಕೋತಾರ ಅವರು, ಜೇತಾರ ಅವರು. ಗದ್ದೆ ಕುಯ್ಯಕ್ಕೆ ಎಷ್ಟು ಜನ ಬೇಕಾಯ್ತಾರೆ? ಗದ್ದೆ ಕುಯ್ಯಕ್ಕೆ ಒಂದು 8-10 ಜನ ಬೇಕು. ಒಂದ್ ಎಕರೆ ಕುಯ್ಯಕ್ಕೆ ಮತ್ತೆ ಹೊರಕ್ಕೂ ಅಷ್ಟೇ ಬೇಕು. ಹೊರಕ್ಕೂ ಒಂದ್ ಇನ್ನೂ ಒಂದ್ 2-3 ಜನ ಜಾಸ್ತಿ ಬೇಕು. ಯಾರೇ ಹಾಕ್ಬೇಕು, ಹೊರೆ ಕಟ್ಬೇಕು, ಹಂಗಾಗಿ ಒಂದ್ 2-3 ಜನ ಜಾಸ್ತಿ ಬೇಕು. ವರ್ಷದ ದಿವಸ ಬಡದ್ ಬಿಡ್ತೀರಾ ಇಲ್ಲ ಸ್ವಲ್ಪ ಗುಡ್ಡೆ ಗಿಡ್ಡೆ ಹಾಕ್ತೀರ? ಇಲ್ಲ, ಊಟದ ಭತ್ತ ಒಂದ್ ಸ್ವಲ್ಪ ಗುಡ್ಡೆ ಹಾಕ್ತಿವಿ, ಸ್ವಲ್ಪ ಕಾವು ಬರ್ಬೇಕು. ಮಾರದಾದ್ರೆ ಆಗ್ಲೇ ಮಿಷಿನ್ ಕೊಟ್ಟು ಮಾಡಿಸ್ತೀವಿ. ಈಗ ಎಷ್ಟು ದಿವಸ ಗುಡ್ಡೆ ಹಾಕಿಡ್ತೀರಿ? ಗುಡ್ಡೆ ಒಂದ್ 15 ದಿವಸ ತಿಂಗಳು ಹಾಕ್ತಿವಿ. ಯಾಕೆ ಊಟಕ್ಕಾದ್ರೂ ಗುಡ್ಡೆ ಹಾಕ್ತೀನಿ ಅಂತ ಅಂದ್ರಲ್ಲ ಯಾಕೆ? ಅದು ಅನ್ನ ರುಚಿ ಬರುತ್ತೆ, ಸ್ವಲ್ಪ ಕಾವು ಬಂದ್ರೆ. ಇಲ್ಲ ಆಗ್ಲೇ ಮಾಡಿರಿ ಅನ್ನ ರುಚಿ ಬರಲ್ಲ, ಮುಳ್ಳು ಆಗುತ್ತೆ, ಹಾಗಾಗಿ ಗುಡ್ಡೆ ಹಾಕ್ತಿವಿ. ಆ ಕಾವಲ್ಲಿ ಮಾಗ್ತದಲ್ಲ ಅದೊಂಥರ ಚೆನ್ನಾಗಿರ್ತದೆ ಅಂತ ಇರುತ್ತೆ, ಊಟಕ್ಕೆ ಬಾರಿ ಚಂದ. ಅದು ಅನ್ನ ಒದಗ್ತಿದೆ, ಅಕ್ಕಿ ಕೆಡಲ್ಲ, ಚೆನ್ನಾಗಿರುತ್ತೆ. ಜಾಸ್ತಿ ಕಾವಾಗ್ಬಿಟ್ರೆ ಹಾಳಾಗ್ಬಿಡ್ತದಲ್ವಾ? ಜಾಸ್ತಿ ಕಾವಾದ್ರೆ ಮುಗ್ಗು ಬರುತ್ತೆ, ಒಂದ್ ಸ್ವಲ್ಪ ಕೈ ಬರುತ್ತೆ, ಹಂಗಾಗಿ ಅದು ಟೈಮ್ ನೋಡ್ಕೊಂಡ್ ನಾವು ಆಗ್ಲೇ ಹಾಕ್ಬಿಡ್ತೀವಿ. ಗುಡ್ಡೆ ಹಾಕಿ ಒಂದು ವಾರ 15 ದಿವಸ ಇಡ್ತೀರಾ? ಒಂದ್ 15 ದಿವಸ ಇಟ್ಟಿರ್ತೀವಿ, 15 ದಿವಸದ ಮೇಲೆ ಹಾಕ್ತಿವಿ. ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಟ್ಟಿದ್ರೆ ಏನೂ ಹಾಕಲ್ಲ? ಒಣಗಿಸ್ಬಿಟ್ಟಿರ ಏನು ಹಾಕಲ್ಲ, ನೀವು 2 ತಿಂಗಳು ಬಿಟ್ಟರು ಏನು ಆಗಲ್ಲ. ಆಗಲ್ಲ, ಹಿಂದೆಲ್ಲ ಸಂಕ್ರಾಂತಿವರೆಗೂ ಆಗ್ತಿರ್ನೂ ಇಲ್ಲ, ಸಂಕ್ರಾಂತಿ ಕಳ್ಕಂದೇ ಹುಲ್ಲು ಹಾಕ್ತಿದ್ದು ನಾವು, ಎಲ್ಲ ಗುಡ್ಡೆ ಒಟ್ಟಿಬಿಡು ಒಣಗಿಸಿ. ಈಗ ಆಗೇನ್ ಹಂಗ ಸಿದ್ಧ ಎತ್ತಂದ ಅತ್ಲಾಗಿ ಆಗ್ಲೇ ಮಿಷಿನ್ ಅಲ್ಲಿ ಒಟ್ಟಿಸಿ ಅತ್ಲಾಗಿ ಮಾರಾಟ ಮಾಡೋದ್ ಮಾಡ್ತೀವಿ, ಮನೆಗೆ ಇಟ್ಕೊಂಡ್ ಇಟ್ಕೇತೀವಿ. ಈಗ ಮಾರಾಟ ಮಾಡಿದ್ರು ಇನ್ನೊಬ್ರು ತಿಂತಾರಲ್ವಾ, ಅವ್ರಿಗೆ ಮುಗ್ಗದ್ ಬೇಡವಾ ಅಕ್ಕಿ? ಅವರು ಸ್ಟಾಕ್ ಇಟ್ಕೇತಾರೆ, ಇಲ್ಲಿ ಮುಗ್ಸದ್ಕವೆ ಅಲ್ಲಿ ಮುಗ್ಸದ್ಕೋ ಭಾರಿ ವ್ಯತ್ಯಾಸ ಇರ್ತದೆ. ಹೌದು ಅಲ್ವಾ, ಗುಡ್ಡೆಲ್ ಮುಗ್ಗೋದಕ್ಕೂ ಈಗ ತಗೊಂಡ ತಿನ್ನೋದಕ್ಕೂ ಭಾರಿ ವ್ಯತ್ಯಾಸ. ಈಗ ಅಂಗಡಿ ಅಕ್ಕಿ ಹೆಂಗಿರುತ್ತೆ, ಮನೆ ಅಕ್ಕಿ ಹೆಂಗಿರುತ್ತೆ? ಮನೆ ಅಕ್ಕಿ ರುಚಿ ಅಂಗಡಿ ಅಕ್ಕಿ ಬರಲ್ಲ, ಎಲ್ಲ ಪಾಲಿಸ್ ಕೊಡಿಸಿ ಎಣ್ಣೆ ಹಾಕಿ ಏನೇನೋ ಮಾಡಿರ್ತಾರೆ. ಮನೆ ಅಕ್ಕಿ ಅಂದ್ರೆ ಮಿಲ್ಲಲ್ಲಿ ಬಿಡಿಸಿ ಬಂದಿರ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟು ಪಾಲಿಸ್ ಕೊಡಿಸ್ಕೇತೀವಿ, ತಗೋಬತ್ತೀವಿ, ರುಚಿ ಇರುತ್ತೆ. ಪಾಲಿಸ್ ಜಾಸ್ತಿ ಕೊಟ್ಟಷ್ಟು ಅನ್ನ ರುಚಿ ಇರಕಲ್ಲ, ಬೆಂಡ್ ಬರುತ್ತೆ. ನೀವೆಷ್ಟು ಕೊಡ್ತೀರ ಪಾಲಿಸ್? ಪಾಲಿಸ್ ನಾವು ಕಡಿಮೆ. ಈ ಗುಡ್ಡಲ್ಲಿ ಮುಕ್ತದಲ್ಲ, ಅದ್ರ ಸ್ಮೆಲ್ ಬಾರಿ ಚೆನ್ನಾಗಿರ್ತದಲ್ವಾ? ಅಯ್ಯೋ ಅಲ್ವಾ, ಅಂತದ್ ಮಾಡ್ಕೊಂಡು ನೋಡಿ ನೀವ್ ಇಟ್ಕೋತೀರಿ, ಚೆನ್ನಾಗಿರ್ತದೆ ಮತ್ತೆ ಒದಗ್ತದೆ ಅಂತ ಹೇಳ್ಬಿಟ್ಟಲ್ವಾ? ನೋಡಿ, ಇವೆಲ್ಲ ಹಳೆ ತಂತ್ರಜ್ಞಾನಗಳು ಹಿರಿಕರು ಕಂಡಿಡ್ದವು. ಈಗ ಕುಯ್ದು ಒಂದ್ 4 ದಿವಸ ಚೆನ್ನಾಗಿ ಒಣಗಿಸ್ಬಿಟ್ಟು ಬಡ್ಕೊಂಡು ತಗೊಂಡೋಗ್ಬೋದಾಗಿತ್ತು, ಹಂಗ್ ಮಾಡ್ತಾ ಇರ್ಲಿಲ್ಲ. ಗುಡ್ಡೆ ಹಾಕರು, ರುಚಿ ಬರುತ್ತೆ ಅಂತ ಈ ತರ ಗುಡ್ಡೆ ಹಾಕೋದು. ರುಚಿನೂ ಬರುತ್ತೆ, ಒಳ್ಳೆ ಗಮಲು ಇರ್ತದೆ, ಒಳ್ಳೆ ಒದಗ್ತದೆ, ಅನ್ನವೂ ಕೂಡ ಒದಗ್ತದೆ. ಇಷ್ಟೆಲ್ಲ ಅನುಕೂಲ ಗುಡ್ಡೆ ಹಾಕೋದ್ರಿಂದ ಇದೆ. ಹೌದು ಅಲ್ವಾ, ಗುಡ್ಡೆ ಹಾಕೋದು ಒಂದ್ ಕಲೆ ಅಲ್ವಾ? ಕಲೆ, ಎಲ್ಲರ ಕೈಲೂ ಹಾಕಲ್ಲ, ಅದು ಅನುಭವಿದ್ದರೆ ಮಾತ್ರ ಒಟ್ಬೇಕು. ಇಲ್ಲಾಂದ್ರೆ ಹೆಂಗ್ ಬೇಕಂಗೆ ಅಸ್ತ ಹೋಗ್ಬಿಟ್ರೆ ಮಳೆ ಗಿಳೆ ಬಂದ್ರೆ ಎಲ್ಲ ಫುಲ್ ನೆಂದೆ ಹೋಗುತ್ತೆ, ಎಲ್ಲ ನುಕ್ಸಾನ್ ಆಗೋಯ್ತು. ಹೌದು ಅಲ್ವಾ, ಈ ಕೆಲವರು ಒಟ್ಟಿದ್ದು ನೀವು ವರ್ಷ ಒಟ್ಟಿರು ಅಳ್ಳಾಡಕ್ಲ, ಒಂದ್ ಹನಿ ನೀರ್ ಬಿಡಲ್ಲ, ಆ ತರ ಒಡ್ತಾರೆ. ಅದು ಕಸುಬ್ದಾರರು ಕರ್ಕೊಂಡು ಹೋಗಿ ಒಟ್ಟಿಸ್ಬೇಕು. ನೀವು ಗುಡ್ಡೆ ಒಡ್ತೀರಾ? ನಾವು ಸಾಧಾರಣ ಒಟ್ಕೇತೀವಿ, ಅಷ್ಟೇನ್ ಪೂರ್ತಿ ಚೆನ್ನಾಗಿ ಮಾಡ್ತೀನಿ ಅಂತ ಏನಿಲ್ಲ. ಇಲ್ಲ, ಮಾಡ್ತಾ ಮಾಡ್ತಾ ಬತ್ತದ್ ಬಿಡಿ ಅದು ಅಲ್ವಾ. ಈಗ ಅದೇ ಗದ್ದೆಲಿ ಬೇಸಿಗೆಲಿ ಮೆಣಸಿನ ಗಿಡ ಹಾಕ್ತೀರಾ? ಗದ್ದಿಗೆ ಮೆಣಸಿನ ಗಿಡ ಮಾಡಕ ಹಾಕಲ್ಲ. ಯಾಕೆ? ಅದಕ್ಕೆ ಬಾರಿ ಕಡ್ಗೊಡಿಬೇಕು, ನೀರು ನಿಂತು ಅಂದ್ರೆ ಗಿಡ ಸಾಯ್ತದೆ. ಹಂಗಾಗಿ ಹೊಲದ ಜಮೀನಿ ಮಾಡ್ತೀವಿ, ಗದ್ದೆ ಜಮೀನಿ ಮಾಡೋದು ಕಡಿಮೆ. ವರ್ಷ ವರ್ಷ ಮೆಣಸಿನ ಗಿಡ ಹಾಕ್ತೀರಿ? ಹಾಕ್ತೀವಿ. ಎಷ್ಟು ಎಕರೆಗೆ ಹಾಕ್ತೀರಿ? ಅದೇ ಒಂದ್ 1/2 ಎಕರೆ 1/4 ಎಕರೆಗೆ ಹಾಕಿದೀವಿ. ಮೊದ್ಲೆಲ್ಲ ಬಾರಿ 6,000, ಕೆಲವರು 7-8 ಸಾವಿರ ಹಾಕ್ತಾರೆ. ಜನಸಂಖ್ಯೆ ಸಿಕ್ಬೇಕಲ್ಲ, ಹೌದು, ಕುಯ್ಯಕ್ಕೆ ಮಾಡಕ್ಕೆಲ್ಲ. ಮೊದ್ಲೆಲ್ಲ ಬಾರಿ ಬೆಳೆಯಾರಲ್ವಾ ಮೆಣಸಿನ ಗಿಡವ? ಮೊದ್ಲಿಂದಲೂ ಬೆಳೀತಾರೆ, ಈಗ ಸ್ವಲ್ಪ ಕಡಿಮೆ ಆಗೈತೆ ಅಲ್ವಾ. ಮೊದ್ಲ ಹೆಂಗ ಆಲೂಗಡ್ಡೆ ಬೆಳೆಯೋರು, ಹಂಗ ಮೆಣಸಿನ್ಕಾಯಿ ಬೆಳೆಯೋರು? ಬೆಳೆಯೋರು. ಈಗ ಕಡಿಮೆ, ಈಗ ತೆಳ್ಳ ಬೆಳೆ ನಿಮ್ಮಂತಾರ ಯಾರೋ ಒಬ್ರು ಬೆಳೀತಾ ಇದ್ರು. ಆಳಿಂದು ಖರ್ಚು ನೋಡಿ ಈಗ ಎಲ್ಲ ಕಡಿಮೆ ಮಾಡ್ತಾವ್ರಿ. ಆಗೆಲ್ಲ ಆಳಿನ ಕೂಲಿ ಕಮ್ಮಿ, ಜನ ಸಿಕ್ಕರು ಬೇಕಾದಂಗೆ. ಈಗ ಎಲ್ಲೂ ಜನ ಸಿಕ್ಕಲ್ಲ, ಅವ್ರವ್ರ ಮನೆದ ಅವರೇ ಮಾಡ್ಕೇತಾರೆ. ಹಂಗಾಗಿ ನಾವೆಲ್ಲಾರು ಹೊರಗಡೆಯಿಂದ ತರಿಸ್ಬೇಕು, ಜನ ತಂದ್ ಮಾಡಿಕ್ಬೇಕು. ನೀವು ವರ್ಷ ವರ್ಷಲೂ ಹಾಕ್ತೀರಿ, ಒಳ್ಳೆ ಲಾಭ ಬರ್ತದ? ಒಂದೊಂದ್ ವರ್ಷ ಲಾಭ ಆಗುತ್ತೆ, ಒಂದೊಂದ್ ವರ್ಷ ಹೊಸ್ಲಾಗುತ್ತೆ, ಒಂದೊಂದ್ ವರ್ಷ ಗಂಟೆ ಹೋಗುತ್ತೆ. ಮಾಡಿದ ಕೂಲಿ ಸಿಗಲ್ಲ, ಎಲ್ಲದಕ್ಕೂ ರೆಡಿ ಇರ್ಬೇಕು. ಹೌದು, ಹೋದ್ರು ತಡ್ಕೋಬೇಕು, ಬೆಳೆ ಬಂದ್ರು ತಡ್ಕೋಬೇಕು. ಹಾಗಾಗಿ ಮಾಡ್ಲೇಬೇಕಲ್ಲ, ನಾವು ರೈತರಾದ್ಮೇಲೆ ಮಾಡ್ಲೇಬೇಕು. ಯಾವ ಟೈಮಲ್ಲಿ ಹಾಕ್ತೀರ ಸಸಿಯ? ಮಾರ್ಚ್ ತಿಂಗಳಲ್ಲಿ ಹಾಕ್ಯವ್ರೆ, ಇನ್ ಮೊದ್ಲು ಒಂದ್ ತಿಂಗಳು ಮುಂಚಿತೆ ಹಾಕ್ಯವ್ರೆ. ಈ ಸಾಮಾನ್ಯ ಶಿವರಾತ್ರಿ ಕಳ್ಕೊಂಡು ಹಾಕ್ತಾರಲ್ವಾ? ಶಿವರಾತ್ರಿಗಿಂತ ಮೊದ್ಲೇ ಹಾಕ್ತಾರೆ, ಮೊದ್ಲೇ ಹಾಕ್ಬಿಡ್ತಾರೆ. ನೀವ್ ಯಾವಾಗ ಹಾಕ್ತೀರಿ? ನಾವ್ ಹಾಕಿ ಈಗ ಒಂದು ತಿಂಗಳಾಯ್ತಿ. ಈಗೇನು ಒಗ್ಗ ಪಗ್ಗ ಹಾಕೋದೇನು ಇಲ್ಲ ಅಲ್ವಾ? ಈಗ ಶುಂಠಿ ಮಾಡಕ್ ಮಾಡ್ತಾ ಇದೀವಿ, ಈಗ ಶುಂಠಿ. ಮೆಣಸಿನ ಗಿಡ ನರ್ಸರಿಗಳಲ್ಲಿ ಬೆಳೆಸ್ಕೊಂಡ್ಬಂದು ತಗೊಂಡ್ಬಂದು ನಾಟಿ ಮಾಡ್ತೇವೆ, ನರ್ಸರಿಯಿಂದಲೇ ತರೋದು. ಅಲ್ಲಿ ರೂಪಾಯಿಗೊಂದ್ ಗಿಡ ನರ್ಸರಿಯಿಂದ ತತ್ತೀವಿ. ಏನೇನ್ ಕೆಲ್ಸ ಇರ್ತದೆ ಪಾಪಣ ಮೆಣಸಿನ ಗಿಡಕ್ಕೆ? ಮೆಣಸಿನ ಗಿಡಕ್ಕೆ ಅರಗ್ಬೇಕು, ಹೊಳ ತೆಗಿಬೇಕು, ಔಷಧಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ನಾನಾ ತರ ಕೆಲ್ಸ ಇರುತ್ತೆ, ಎಲ್ಲಾನು ಮಾಡ್ತಾ ಇರ್ಬೇಕು. ಇಲ್ಲ ಬಿಟ್ರೆ ಅಳು ಮುಚ್ಚಿಗೆತ್ತೆ, ಗಿಡ ಮ್ಯಾಕ್ ಬರಲ್ಲ. ಈಗ ಒಂದ್ ಕಡೆಯಿಂದ ಕೆಲಸ ಮಾಡ್ತಲೇ ಇರ್ಬೇಕು, ದಿನ ಬಿಟ್ಟು ದಿನ ನೀರ್ ಹೊಡಿಯತಲೇ ಇರ್ಬೇಕು, ಹಾಗಾಗಿ ಮಾಡ್ತಾ ಇರ್ತೀವಿ. ಈಗ ಸ್ವಲ್ಪ ಜಾಸ್ತಿ ಜನವೇ ಬೇಕಾಯ್ತದಲ್ಲ ಮೆಣಸಿನಕಾಯಿ ಕುಯ್ಯಕ್ಕೆ ಮಾಡಕ್ಕಲ್ವಾ? ಏನ್ ಒಂದ್ ಜನ ಒಂದ್ 30 ಕೆಜಿ ಕುಯ್ಯೋತಿ ಸುಸ್ತು ಅಷ್ಟೇ, 300 ರೂಪಾಯಿ ಸಂಬಳ ಅವ್ರಿಗೆ. ಇಲ್ಲಿ ಏನಾರ 40-50 ರೂಪಾಯಿಗೆ ಹೋದ್ರೆ ಪರವಾಗಿಲ್ಲ, ಗೇಟುತ್ತೆ, ಇಲ್ಲ ಅವ್ರ ಕೂಲಿಗೂ ನೇರ ಆಗುತ್ತೆ. ಆ ಪರಿಸ್ಥಿತಿ ರೈತರದು ಹಂಗಾಗುತ್ತೆ. ಸಾಮಾನ್ಯವಾಗಿ ಎಷ್ಟು ಸಿಗುತ್ತೆ ರೇಟು? ರೇಟು ಅದೇ 35-40. ಕೆಲವು ಟೈಮಲ್ಲಿ 70 ರೂಪಾಯಿ 80 ರೂಪಾಯಿವರೆಗೂ ಮಾರಿದ್ವಿ. ಓಹೋ, ಅಷ್ಟು ಸಿಕ್ಕೈತೆ ರೇಟು? ಸಿಕ್ಕೈತೆ. ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲಿ ಭೈರಾಪುರ. ಭೈರಾಪುರ, ಭೈರಾಪುರದಲ್ಲಿ ಚೆನ್ನಾಗೈತೆ ವ್ಯವಸ್ಥೆ. ತುಂಬ್ತಾರೆ ಅಲ್ಲಿ, ಹೊರಗಡೆಯಿಂದ ಬಂದು ತುಂಬಿಸ್ತಾರೆ, ಇಲ್ಲರೂ ತುಂಬಿ ಕಳಿಸ್ತಾರೆ. ಹಾಗಾಗಿ ಭೈರಾಪುರ ವ್ಯಾಪಾರ ಮಾಡ್ತಾರೆ. ಅಲ್ಲಿ ಎಲ್ಲ ತೂಕದ ಲೆಕ್ಕವ? ತೂಕದ ಲೆಕ್ಕ, ತೂಕದ ಲೆಕ್ಕ, ತೂಕದಲ್ಲಿ ತಗೋತಾರೆ. ಕುಂಟಾಲ್ ಲೆಕ್ಕ, ಕುಂಟಾಲ್. ಒಂದು ಲಾಸ್ ಆಗಬಾರ್ದು ರೈತರಿಗೆ ಅಂತ ಅಂದ್ರೆ ಎಷ್ಟು ಸಿಗಬೇಕು ಅಂತಾರೆ ಒಂದು ಕೆಜಿಗೆ? ಕಮ್ಮಿ ಏನ್ರು 40 ರೂಪಾಯಿನಾರು ಸಿಗ್ಬೇಕು. 40 ರೂಪಾಯಿ ಸಿಗ್ಬೇಕು. 20 ರೂಪಾಯಿ ಕುಯ್ಯರ್ಗೆ ಖರ್ಚಾಗಿರ್ತದಲ್ವಾ? ಕುಯ್ಯರಿಗೆ ಖರ್ಚಾದ್ರೆ 20 ರೂಪಾಯಿ ನಾವು ಮಾಡಿದ್ಕೆ ಉಳಿಬೇಕಲ್ಲ. ಹಂಗಾಗಿ ಅಷ್ಟು ಸಿಕ್ಕಿರ ಪರವಾಗಿಲ್ಲ, ಅದ್ರೊಳಗಡೆ ಸಿಕ್ಕಿದ್ರೆ ಲಾಸ್ ಬರುತ್ತೆ. ಲಾಸ್ ಆಗ್ಬಿಡುತ್ತೆ. ಎಷ್ಟು ಕೊಯ್ಲು ಬರ್ತದೆ ಒಂದು ಸರಿ ಗಿಡ ಹಾಕಿದ್ರೆ? ಒಂದ್ ಸರಿ ಗಿಡ ಹಾಕಿದ್ರೆ ಸರಿಯಾಗಿ ಬೆಳೆದ್ರೆ ನಿಗಾ ಮಾಡ್ಕೊಂಡ್ರೆ ಒಂದು 5 ಕೊಯ್ಲು 6 ಕೊಯ್ಲು ಕುಯ್ಬಹುದು. 5-6 ಕೊಯ್ಲು ಅಷ್ಟೊತ್ತಿಗೆ ಮುಂಗಾರು ಶುರು ಆಗುತ್ತೆ. ಮುಂಗಾರು ಶುರು ಆಗುತ್ತೆ, ಫಸಲು ಗಿಡ ಸಾಯ್ತಾ ಬರ್ತವೆ, ಗಿಡ ನಂಜು ಬತ್ತವಲ್ಲ ಗಿಡ ಹೋತವೆ. ಒಂದ್ 3-4 ಕೊಯ್ಲು ಒಳ್ಳೆ ಬೆಳೆ ಕುಯ್ಬಹುದು. ಆ ಟೈಮಲ್ಲಿ ದುಡ್ಡಾದ್ರೆ ಆದಂಗೆ ನಮಗೆ. ಆಮೇಲೆ ಕೊನ್ ಕೊನೆಗೆ ಎಲ್ಲ ಕಾಯಿ ಚೋಟ ಕುಯ್ಯಕ್ ಸಾಕಲ್ಲ. 10 ಕೆಜಿ ಕುಯ್ತಾ ಇರತಕ್ಕ 5 ಕೆಜಿ ಕುಯ್ತಾರೆ, ಅಷ್ಟು ಸಾಕಲ್ಲ ಅದು. ಹಂಗಾಗಿ ಒಂದ್ 2-3 ತಿಂಗಳ 3 ತಿಂಗಳು ಕುಯ್ಬಹುದು. ದನಕರುಗಳು ಎಷ್ಟು ಸಾಕೊಂಡಿದ್ರೆ ಪಾಪಣ? ದನಕರುಗಳು 3 ಇದಾವೆ ಈಗ. 3 ಅವೆ ಕಡಿಮೆ ಮಾಡ್ಕೊಂಡಿದ್ರೆ ಈಗ ಎಲ್ಲ ನಿಗಾ ಮಾಡಕ್ ಹಾಕಲ್ಲ, ಕೆಲಸ ಜಾಸ್ತಿ. ಹಂಗಾಗಿ ಒಂದ್ 3 ಹಸುಗಳು ಮಾಡ್ಕೊಂಡಿವಿ ಕರಾವ್ ಕೊಡಕ್ಕೆ. ಕರಾವ್ಗೋಸ್ಕರ ಏನಾದ್ರು ಡೈರಿಗೆ ಹಾಲು ಪಾಲು ಹೋಯ್ತೀರ? ಹೋಯ್ತೀರಿ. ಎಷ್ಟು ಹೋಯ್ತೀರಿ? ಡೈಲಿ 1-20 ಲೀಟರ್ ಹೋಯ್ತೀವಿ ಬೆಳಗ್ಗೆ ಸಾಯಂಕಾಲ. ಬೆಳಗ್ಗಿಂದ ಸಂಜೆ ಸಾಯಂಕಾಲದಿಂದ 1-20 ಲೀಟರ್ ಆಯ್ತದೆ. ಯಾರು ನೋಡ್ಕೊಳ್ಳಾರ ದನಕರುಗಳ? ನಾವೇ. ನೀವೇ ನೋಡ್ತೀರಿ? ಮೊನ್ನೆ ಜನ್ಮೆಯ? ಏನ್ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ರ ಊರಲ್ಲಿ ಮಾಡಿದ್ರ? ಇಲ್ಲ, ಊರಲ್ಲಿ ಮಾಡಿದ್ವಿ. ತೋಟದಲ್ಲೆಲ್ಲ ಶೆಡ್ ಮಾಡ್ಕೊಂಡಿವಿ, ಅಲ್ಲಿ ಗೊಬ್ಬರ ಗೋಡು ಹಾಕಿನಕ್ಕೆ ನೆಳಲು ಇರಕ್ಕೆ ಎಲ್ಲ. ಊರಲ್ಲಿ ವಾಸ ಇರೋದು. ಊರಲ್ಲಿ ವಾಸ. ಈ ಶುಂಠಿ ಹಾಕ್ತೀನಿ ಅಂದ್ರೆ ವರ್ಷದಲ್ಲಿ ಎಷ್ಟು ಹಾಕ್ತೀರಿ? ವರ್ಷದಲ್ಲಿ 30-40 ಚೀಲ ಹಾಕ್ತಿವಿ. ಓಹೋ, 1-2 ಎಕರೆ ಮೇಲೆ ಹಾಕ್ತೀರಿ? ಹಂಗಾರೆ ಹಾಕ್ತಿವಿ ಅಲ್ವಾ. ವರ್ಷ ಹಾಕ್ತೀರಿ. ಕಳಸರಿ ಎಷ್ಟು ಹಾಕಿದ್ರಿ? ಕಳಸರಿ 30 ಚೀಲ ಹಾಕಿದ್ದು, 1-3 ಲಕ್ಷ ಹೋಯ್ತು, ಲಾಸ್ ಬಂತು. ರಾಕ್ ಬಂದು 1-3 ಲಕ್ಷ ಸಿಕ್ತು. ಅದ್ರ ಹಿಂದಿನ ವರ್ಷ? ಅದ್ರ ಹಿಂದಿನ ವರ್ಷ 20 ಚೀಲ ಹಾಕಿದ್ದು, 4 ಲಕ್ಷ ಸಿಕ್ತು. ಈ ಸರಿ ಹಾಕ್ತಾ ಇದ್ರಿ? ಈಗ 1-25 ಚೀಲ ಹಾಕ್ತಾ ಇದ್ವಿ. ಈ ಸರಿ 1-25 ಚೀಲ ಹಾಕ್ತಾ ಇದ್ರಿ. ಈ ಸರಿ ರೇಟ್ ಆಯ್ತದೆ ಅಂತೀರ? ಏನ್ ಕಂಡು ಮಾಡಕ್ ಹಾಕಲ್ಲ, ಹೇಳಕ್ ಹಾಕಲ್ಲ. ಆದ್ರೂ ಹಾಕ್ಬಹುದು, ಹೋದ್ರೆ ಹೋಗ್ಬಹುದು. ಶುಂಠಿ ಯಾವ ಟೈಮಲ್ಲಿ ಹಾಕ್ತೀರಿ ಪಾಪಣ? ಈ ತಿಂಗ್ಳ ಹಾಕ್ತಿವಿ. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ? ರೆಡಿ ಮಾಡಿದೀವಿ, ಈ ತಿಂಗ್ಳ ಹಾಕ್ತಿವಿ. ಬೀಜ ಶುಂಠಿ ಎಲ್ಲಿ ತಂದ್ರಿ? ಬೀಜ ಶುಂಠಿ ಜೋಗಲ್ಲು. ಓ, ತುಂಬಾ ದೂರ ಹೋಗ್ಬಿಟ್ಟಿದ್ರಿ. ಆ ಕಡೆ ಎಲ್ಲ ತರೋದು. ಆ ಕಡೆ ಎಲ್ಲ ಚೆನ್ನಾಗಿರ್ತದ? ಚೆನ್ನಾಗಿರುತ್ತೆ ಬೆಳೆ. ಇಲ್ಲಿ ನಮ್ಗೆ ಭೂಮಿಗೆ ಹಿಡಿಬೇಕು ಅದು. ಕೆಲವು ಟೈಮಲ್ಲಿ ಹಿಡಿತೆ, ಕೆಲವು ಟೈಮಲ್ಲಿ ಹಿಡಿಯಲ್ಲ. ಹಂಗಾಗಿ ಇನ್ನು ಇಲ್ಲಿ ಊರು ಮನೆಯದ ಹಾಕಿರಿ, ಇಳುವರಿ ಬರಲ್ಲ, ಶುಂಠಿ ಚೆನ್ನಾಗಿರಲ್ಲ. ನಮ್ ಕಡೆ ಏನಿದ್ರು 6-7 ತಿಂಗಳೊಳಗೆ ಶುಂಠಿ ರೋಗ ಬಂದ್ಬಿಡುತ್ತೆ. ಏನೇ ನಿಗಾ ಮಾಡಿರುವೆ ರೋಗ ಬಂದ್ಬಿಡುತ್ತೆ. ಈ ಮಳೆ ಜಾಸ್ತಿ ಆಯ್ತದ ಅದಕ್ಕೆ ಏನಾದ್ರು ರೋಗ ಬಂದ್ಬಿಡ್ತದೆ ಅಂತೀರ? ಶೀತ ಜಾಸ್ತಿ, ಮಣ್ಣು ಸತ್ಮಾನ ಇಲ್ಲ ಈ ಕಡೆ, ಮೂರ್ಸಿಮೆ ಕಡೆ ಇರಂಗೆ. ಆ ಕಡೆ ಅದು ನೀರಿಗೂ ತಡೀತೆ, ಬೆಳೆ ಹಂಗೆ ಬರುತ್ತೆ. ನಮ್ ಕಡೆ ಮಳೆ ಜಾಸ್ತಿ ಆದ್ರೆ ತಡಿಯಕಲ್ಲ, ಮಳೆ ಹೋದ್ರು ನೆಲ ಗಟ್ಟಿ ಬರುತ್ತೆ. ಹಾಗಾಗಿ ಬೆಳೆ ಹಂಗಾಗಿ ಹಿಡಿಯಕಲ್ಲ ಈ ಕಡೆ. ಈ ಕಡೆದು ಬೀಜ ಚೆನ್ನಾಗಿರೋದಿಲ್ಲ ಅಂತೀರ? ಇಲ್ಲ, ಈ ಕಡೆದು ಯಾರು ಮಾಡಲ್ಲ, ಎಲ್ಲ ಹೊರಗಡೆ ತತ್ತಾರೆ. ಚಂದ್ರಪಾಟ್ನ, ಜಾವಗಲ್ಲು, ಅರ್ಶಿಕೆರೆ ಕಡೆ ಹಿಂಗೆಲ್ಲ ತತ್ತಾರೆ ಹೋಗಿ. ಈ ಸರಿ ಹೆಂಗಿತ್ತು ಶುಂಠಿ ಬೀಜ ಬಿತ್ತನೆ ಬೀಜದ್ದು ಬೆಲೆ? ಚೆನ್ನಾಗಿತ್ತು. ಈ ಸರಿ 2,300 ನಾವು ತಂದದ್ದು. ತಂದಿದ್ದು ಕಳೆದ ವರ್ಷ? ಕಳೆದ ವರ್ಷ 6,500. ಓಹೋ, ಬಿತ್ತನೆ ಬೀಜ 60 ಕೆಜಿ ಚೀಲ. 60 ಕೆಜಿ ಚೀಲ. ಈ ಸರಿ ಒಂದಷ್ಟು ಚೀಪಾಗಿ ಸಿಕ್ಕೈತೆ ಅಲ್ವಾ? ಈಗ ಇನ್ನೂ ಚೀಪ್ ಆಯ್ತಿ, ಈಗ 2,000 ಒಳಗೆ ಸಿಕ್ಕುತ್ತೆ. ಓಹೋ, ಇವ್ ತಂದಾಗ ಒಂಚೂರು ಜಾಸ್ತಿ ಬೆಲೆ ಇತ್ತು. ಬೆಲೆ ಇತ್ತು. ಆಗ ಈ ಲೋಡ್ ಶುಂಠಿ 1,800 2,000 ಇತ್ತು, ಈಗ 1,500 ಹಂಗಾಗಿ ಅದು 300-500 ಡಿಫ್ರೆನ್ಸ್ ಇರುತ್ತೆ. ಈಗ ಬಿತ್ತನೆ ಬೀಜ ಚೆನ್ನಾಗೈತೆ ಇಲ್ಲ ಅಂತ ಗೊತ್ತ ಮಾಡೋದ ಹೆಂಗೆ? ಹಸಿರು ಇದ್ದಾಗ್ಲೇ ನೋಡ್ಕೊಂಡು ಪತ್ತೆ ಮಾಡ್ಕೊಂಡು ಬಂದಿರ್ತೀವಿ. ಆಗ್ಲೇ ಹೋಗ್ಬೇಕಾ? ಗಿಡ ಸತ್ ಮೇಲೆ ಹೋದ್ರೆ ಪ್ರಯೋಜನ ಬರಕಲ್ಲ, ಗೊತ್ತಾಕಲ್ಲ, ಗೊತ್ತಾಕಲ್ಲ. ಈಗ ಒಣಗೋಗಿರುತ್ತಲ್ಲ ಗಿಡ, ಆಗ ಇಲ್ಲಿ ಪತ್ತೆ ಮಾಡ್ತೀರಿ. ಹಸಿರು ಇದ್ದಾಗ ಆದ್ರೆ ಅರ್ಶಿನ ಬಣ್ಣಕ್ಕೆ ರೋಗ ಬಂದಿರುತ್ತೆ, ಅದು ಗಿಡದ ಮೇಲೆ ಗೊತ್ತಾಗುತ್ತೆ ಈ ತರ ರೋಗ ಐತೆ ಅಂತವ. ಹಾಗಾಗಿ ನೋಡ್ಕೆ ಬರ್ತೀವಿ ಹೋಗಿ. ಆಗ ಎಲ್ಲಿ ಬೆಳೆ ಚೆನ್ನಾಗಿರುತ್ತೆ ಅಲ್ಲಿ ನೋಡ್ಬಿಟ್ಟು ಮಾತಾಡ್ಕೆ ಬರೋದು, ಅಡ್ವಾನ್ಸ್ ಕೊಟ್ಟು ಬರೋದು. ಅವರು ಇಟ್ಟಿರ್ತಾರೆ, ಅವ್ ಕೀಳೋ ಟೈಮಲ್ಲಿ ಫೋನ್ ಮಾಡ್ತಾರೆ, ಹೋಗಿ ಕೀಳಿಸಿ ಬರೋದು. ಹಂಗ್ ಮಾಡ್ತೀವಿ. ಈ ಗಡ್ಡೆ ನೋಡಿದ್ರೆ ಗೊತ್ತಾಗಲ್ಲ ಬಿತ್ತ ಬಿತ್ತ ಚೆನ್ನಾಗಿತ್ತು ಇಲ್ಲೋ ಅಂತ. ಗಡ್ಡೆ ನೋಡಿರಂದ್ರೆ ಗಿಡದ ಮೇಲೆ ನೋಡಿರೋ ಹೊರ್ತು ಒಣಗಿದ್ಮೇಲೆ ನೋಡಿರೋ ಮುರ್ದು ನೋಡ್ತೀವಲ್ಲ, ಹುಳು ಹೊಡೋರುತ್ತೆ, ಇನ್ನ ಬೆಲ್ಲದ ಆಗ್ದಂಗೆ ರೋಗ ಇರುತ್ತೆ. ಗೊತ್ತಾಯ್ತದ ಗಡ್ಡೆ ನೋಡಿದ್ರೆ ಗೊತ್ತಾಯ್ತದೆ, ಗೊತ್ತಾಯ್ತು ಮುರ್ದು. ಆದ್ರೂ ಸ್ವಲ್ಪ ಹಸಿರದಲ್ಲೇ ನೋಡ್ಕೊಂಡ್ ಬರೋದು ಒಳ್ಳೇದು ಅಂತಾರೆ. ನೋಡಿರ ಧೈರ್ಯ, ಈಗ ಮುರ್ದು ನೋಡೋದಕ್ಕೂ ಹಸಿರು ಗಿಡದಲ್ಲಿ ನೋಡೋದಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ. ಅಡಿಕೆ ಎಷ್ಟು ಹಾಕಿದ್ರಿ ಪಾಪಣ? 1000 ಗಿಡ ಇದೆ. 1000 ಗಿಡ ಇದೆ, ಎಲ್ಲ ಫಸಲಿಗೆ ಬಂದೈತೆ. ಒಂದ್ 350 ಗಿಡ ಒಂಬಳೆ ಹೊಂಟಿತಿ, ಇನ್ನೊಂದು 600 ಗಿಡ ಈಗ 3 ವರ್ಷ ಆಯ್ತು. ಏನಂಗ ಅಡಿಕೆ ಹಾಕ್ಬೇಕು ಅನ್ನಿಸ್ತು? ನೋಡಣ, ಎಲ್ಲ ಹಾಕಿ ಬೆಳೀತಾವ್ರಲ್ಲ, ನಾವು ಬೆಳೆಯನ್ನು ನೋಡೋಣ ಅಂತೇಳಿ ಹಾಕಿದೀವಿ. ಹೊಲ ಜಮೀನಿಗೆ, ಹೊಲ ಜಮೀನು ಹಾಕಿದ್ರಿ. ಬೋರ್ ಚೆನ್ನಾಗೈತ್ ನೀರು? ಎರಡಿದೆ ಬೋರು. ಅಡಿಕೆ ಫಸಲಿಗೆ ಬರ್ತಾರದೆಲ್ಲ ಚೆನ್ನಾಗಿ ಬರ್ತೈತೆ? ಏನೇನು ಕೆಲಸ ಮಾಡ್ತಾರೆ ಅಡಿಕೆಗೆ? ಅಡಿಕೆಗೆ ಗೊಬ್ಬರ ಹಾಕ್ತಿವಿ, ಸೀಮೆ ಗೊಬ್ಬರ ಕಮ್ಮಿ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಹಾಕ್ತಿವಿ. ಹಂಗಾಗಿ ಚೆನ್ನಾಗಿರೋದು. ಕೊಟ್ಟಿಗೆ ಗೊಬ್ಬರ ನಿಮ್ದ ಆಯ್ತದೆ, ಕುರಿ ಗೊಬ್ಬರ ಹೇಳ್ತತ್ರಿ? ಕುರಿ ಗೊಬ್ಬರ ತಗತಿವಿ, ಲಾರಿ ತತ್ತರಲ್ಲ ಹೊರಗಡೆಯಿಂದ, ಅವ್ರ ತಗತಿವಿ. ಇನ್ನ ಮನೆದು ಕೊಟ್ಟಿಗೆ ಗೊಬ್ಬರ ಹೊರಗಡೆಯಿಂದಲೂ ಒಷ್ಟತ್ತಿವಿ. ವರ್ಷಕ್ಕೆ 2 ದಪ್ಪ ಹಾಕ್ಬೇಕು. ವರ್ಷಕ್ಕೆ 2 ಸರಿ ಹಾಕ್ತೀರಾ? ದನಿ ಗೊಬ್ಬರ ಹಾಕ್ತಿವಿ, ಸೀಮೆ ಗೊಬ್ಬರ, ಸುಪಾಲ, DAP ಒಂದ್ ಐಟಮ್ ಹಾಕ್ತಿವಿ ಸ್ವಲ್ಪ ಸ್ವಲ್ಪ. ವರ್ಷಕ್ಕೆ 2 ಸರಿ ಯಾವಾಗ ಯಾವಾಗ ಹಾಕ್ತೀರಿ? ಈಗ ಮಳೆ ಬೀಳೋ ತುದಿಲಿ ಹಾಕ್ತಿವಿ, ಆಮೇಲೆ ಮಳೆ ಹಿಡ್ಕೊಂಡಾಗ ಒಂದಪ್ಪ ಹಾಕ್ತಿವಿ. ಸ್ವಾನೆ ಹಿಡಿತಲ್ಲ ಆಗ. ಈಗ ಬೇಸಿಗೆಲಿ ಹಾಕಿದ್ರೆ ನೀರ ಸೈ ಮಾಡಕ್ ಹಾಕಲ್ಲ ಹೊಡೆದು, ಈಗ ಹೆಂಗ ಗಿಡ ನಿಲ್ಲಿಸ್ಕೊಂಡಿರ್ತೀವಿ ನೀರ್ ಹೊಡ್ಕೊಂಡು ಹೊಡ್ಕೊಂಡು, ಆ ಟೈಮಲ್ಲಿ ಗೊಬ್ಬರ ಕೊಡ್ತೀವಿ. 2 ಸರಿ ಹಾಕೋದ್ರಿಂದ ಏನ್ ಅನುಕೂಲ ಅಂತೀರ? ಗಿಡ ಡೆವಲಪ್ ಆಗ್ತವೆ, ಗಿಡ ರೆಕ್ಕೆ ಚೆನ್ನಾಗಿರುತ್ತೆ, ಮರ ಚೆನ್ನಾಗಿ ಬರುತ್ತೆ, ಫಸ್ಲು ಕಚ್ಚುತ್ತೆ, ಹಂಗಾಗಿ ಹಾಕತ್ತೆ. ಎಷ್ಟು ನಿಮ್ಮ? ನಮ್ಮ ಒಂದು ಕೆಲವು 5-6 8 ಬಂದ. ಅಷ್ಟು ಬಂದ್ರೆ ಒಳ್ಳೆ ಬೆಳೆ ಬೆಳೆ ಬರುತ್ತೆ ಅಲ್ವಾ? ಈ ಸರಿ ಎಷ್ಟಾಯ್ತು? ಈ ವರ್ಷ ಏನು ಕಾಯಿ ಇಲ್ಲ, ಒಂದು 5-6 ಮರ ಬಿಟ್ಟಿತ್ತು, ಒಂದು 50-60 ಕೆಜಿ ಏನೋ ಆಯ್ತು. ಮುನ್ನೂರ್ಷಕ್ಕೆ ಒಂಚೂರು ಜಾಸ್ತಿ ಆಯ್ತದಲ್ವಾ? 3 ಒಂದ್ 2-3 ಕ್ವಿಂಟಲ್ ಬರುತ್ತೆ. ಇನ್ನೊಂದು 2-3 ವರ್ಷದಲ್ಲಿ ಪೂರ್ತಿ ಫಸಲಿಗೆ ಬಂದ್ಬಿಡುತ್ತೆ. ಬರುತ್ತೆ ಅದೊಂದ್ 300 ಗಿಡ. ತೆಂಗಿನ ಗಿಡ ಐತೆ? ತೆಂಗಿನ ಗಿಡ ಒಂದ್ 200 ಐತೆ. 200 ಗಿಡವ? ಏನು ಕಾಯಿ ಮಾಡ್ತಿರೋ ಕೊಬ್ಬರಿ ಮಾಡ್ತಿರೋ ಹಿಂಗೆ ಇಲ್ಲ ಎಲ್ಲ ಈಗ ದೇಶ ಹೊಂಡ್ತಾವೆ. ಒಂದ್ 100 ಈಗ ಒಂದ್ 100 ಹಾಕಿದ್ವಿ. ಒಟ್ಟಿಗೆ ಚೆನ್ನಾಗೈತೆ. ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ಪಾಪಣ್ಣರ? ಕೃಷಿ ಜೀವನ ಇನ್ನೇನು, ನಾವು ರೈತರಾದ್ಮೇಲೆ ಎಲ್ಲಾನು ಅನುಭವಿಸ್ಬೇಕು, ಏನು ಮಾಡಂಗಿಲ್ಲ, ಏನು ಬಂದ್ರು ಅನುಭವಿಸ್ಲೇಬೇಕು, ಅನುಭವಿಸ್ಬೇಕು. ಲಾಸ್ ಆದ್ರೂ ಅನುಭವಿಸ್ಬೇಕು, ಆದಾಯ ಆದ್ರೂ ಯಾವ್ದಾರು ಪ್ರಾಫಿಟ್ ಮಾಡ್ಕೋಬೇಕು, ಹಂಗಾಗಿ ಜೀವನ ಸಾಕ್ಬೇಕಲ್ಲ. ಮೊದ್ಲೆಲ್ಲ ಆಲೂಗಡ್ಡೆ ಬೆಳಿತಿದ್ರಿ, ಈಗ ಶುಂಠಿ ಬೆಳಿತೀರಿ, ಮೆಣಸಿನ್ಕಾಯಿ ಬೆಳಿತೀರಿ, ಭತ್ತ ಬೆಳಿತೀರಿ, ಅಡಿಕೆ ಐತೆ, ತೆಂಗೈತೆ, ಏನೇನು ಅನುಕೂಲ ಮಾಡ್ಕೊಂಡಿದ್ರಿ? ಅದೇ ತೆಂಗು ಅಡಿಕೆಲಿ ಈಗ ಅನುಕೂಲ ಮಾಡ್ಕೋಬೇಕು. ಇಲ್ಲಿವರೆಗೂ ಎಲ್ಲ ಬೆಳೆಯೋದೆಲ್ಲ ಬೆಳೆದಾಯ್ತು, ಇನ್ನ ಬೆಳೆಯಕ್ಕೆ ಶಕ್ತಿ ಬೇಡವಾ. ಹೌದು, ನಮಗೂ ಏಜ್ ಆಯ್ತು ಬಂತು. ಇನ್ನು ಮಗ ಕೆಲಸದಲ್ಲಿ ಇದ್ದಾನೆ, ಹಿರಿಯ ಮಗ, ಇವನು 8 ಮಾಡಿ ಮನೆ ತೆಗೆದಾನೆ. ನಾನು ವ್ಯವಸಾಯ ಮಾಡ್ಕೈತೀನಿ, ನಾನು ನೀವು ಸೋತ್ ಮೇಲೆ ಮಾಡಾರ ಯಾರು ಅಂತ ಇವನು ಮನೆ ತ ಮಾಡ್ಕೊಂಡಿದ್ದಾನೆ. ಮಗ ಎಲ್ಲಿ ಕೆಲಸ ಮಾಡ್ತಾರೆ? ದೊಡ್ಡವರು ಹಾಸನ, ಹಾಸನದಲ್ಲಿ ಮಾಡ್ತಾರೆ. ಈಗ ನೀವು ನಿಮ್ ಕಿರಿ ಮಗ ಇಬ್ರೆ ನೋಡ್ಕೊಂಡು ಹೋಗ್ತಾ ಇದ್ರಿ? ಮನೆ ಹತ್ರ ನಾವೇ ಮಾಡ್ಕೋತೀವಿ. ದನ ಜೊತೆಗೆ ಕುರಿ ಕೋಳಿ ಏನಾದ್ರು ಸಾಕಾಣಿಕೆ ಮಾಡ್ತೀರಾ? ಕೋಳಿ ಸಾಕಿದೀವಿ, ಕುರಿ ಸಾಕಿಲ್ಲ. ಏನ್ ನಾಟಿ ಕೋಳಿ ಸಾಕಿದಿರಾ? ಎಷ್ಟವೆ? ನಾಟಿ ಕೋಳಿ ಒಂದ್ 20 ಮನೆಗೆ. ಏನ್ ಮಾರಾಟ ಮಾಡೋದು ಅಂತವೆಲ್ಲ ಏನಿಲ್ಲ? ಮನೆಗೆ ಬೇಕಲ್ಲ. ಮೊಟ್ಟೆ ಗಿಟ್ಟೆ ಮಾರ್ತೀರಾ? ಮೊಟ್ಟೆ ಮಾರಲ್ಲ, ಮೊಟ್ಟೆ ಇಲ್ಲಿ ಮಾರನ್ನ ಕಾಯಿ ಕೂರಿಸ್ತೀವಿ, ಕೆಲವು ತಿನ್ಕತ್ತೀವಿ, ಹಂಗಾಗಿ ಸಾಕಿದೀವಿ. ಒಟ್ಟಾರೆ ಚೆನ್ನಾಗೈತೆ ಅಂತಾರೆ ಜೀವನ ಅಲ್ವಾ? ಸಾಧಾರಣ ನಮ್ ಜೀವನಕ್ ನಾವು ಹೆಂಗಾದ್ರು ಪ್ರಾಫಿಟ್ ಮಾಡ್ಕೋತೀವಿ. ಒಟ್ಟಿಗೆ ಜೀವನ ಮಾಡಕ್ ಏನ್ ಬೇಕೋ ಅದಷ್ಟು ಸಿಗ್ತಾ ಐತೆ, ಮಾಡ್ಕೋತೀವಿ. ಪಾಪಣ್ಣ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 7760098212. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ:

ಈಗ ಕೇಳೋಣ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಒಂದು ಜನಪದ ಗೀತೆಯನ್ನು.